ಶಿಕ್ಷಣ ನೀತಿ ತಜ್ಞರ ಸಭೆ ನಂತರ ಸರ್ಕಾರದ ಅಂತಿಮ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಕಾರವಾರದಲ್ಲಿ ನೌಕಾಪಡೆಯ ತಾಲೀಮು ಪ್ರದರ್ಶನ. ರಾಜ್ಯಾದ್ಯಂತ ನಾಳೆಯಿಂದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿಂಗೇನಹಳ್ಳಿಯ ರೈತ ಮಹಿಳೆ ಎಸ್ಪಿ ನಿರ್ಮಲಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆಯ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಬಿತ್ತರಗೊಳ್ಳಲಿದೆ. ಆ ಬಳಿಕ ರೈತರಿಗೆ ಸಲಹೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿಂಗೇನಹಳ್ಳಿಯ ರೈತ ಮಹಿಳೆ ಎಸ್ವಿ ನಿರ್ಮಲಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ರೈತ ಮಹಿಳೆ ಅವರು ಎಸ್ವಿ ನಿರ್ಮಲಾ ಅಂತೇಳಿ, ಈಗ ಅವರು ಸುಮಾರು 80 ವರ್ಷಗಳಿಂದ ಈ ಸಿರಿಧಾನ್ಯಗಳನ್ನ ಬೆಳೀತಿದ್ರೆ ಅದರಲ್ಲಿ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ. ಇವತ್ತು ಅವ್ರನ್ನ ಪರಿಚಯ ಮಾಡ್ತಾ ಅವರು ಯಾವ ರೀತಿ ಯಾವೆಲ್ಲ ಸಿರಿಧಾನ್ಯಗಳನ್ನು ಬೆಳೀತಾರೆ ಮತ್ತೆ ಸಿರಿಧಾನ್ಯಗಳಿಂದ ಯಾವ ರೀತಿ ಉಪಯೋಗ ಪಡ್ಕೊಂತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡೆಯೋಣ. ನಮಸ್ಕಾರ ನಿರ್ಮಲಾ ಅವರಿಗೆ. ನಮಸ್ಕಾರ ನಿರ್ಮಲಾ ಅವರ, ತಾವು ಸಿರಿಧಾನ್ಯಗಳನ್ನ ಬೆಳೀತಿದ್ದೀರ ಅಂತ ಕೇಳಿದೀವಿ, ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳೀತೀರಾ? ಆರ್ಕ, ಕೊರ್ಲೆ, ನವಣೆ, ಬರ್ಗ, ಊದಲು, ಇವನ್ನೆಲ್ಲ ಬೆಳೀತಾ ಇದ್ದೀವಿ. ಎಷ್ಟು ಎಕರೆಯಲ್ಲಿ ಬೆಳೀತೀರಾ ನೀವು? ಒಂದು 3 ಎಕರೆ ನವಣೆ ಊದಲು ಆಗ್ಲಿ ಬಿತ್ತಿದೀವಿ ಸರ್. ಭತ್ತ ಸಿರಿಧಾನ್ಯ ಬೆಳಿತೇವೆ ಅಂತ ಹೇಳಿದ್ರಾಗ್ಲೆ ಯಾವಾಗ ಬಿತ್ತನೆ ಮಾಡ್ತೀರಾ? ಬಿತ್ತನೆ ಮಾಡೋಕ್ಕಿಂತ ಭೂಮಿನ ಹೇಗೆ ತಯಾರು ಮಾಡ್ಕೊಂತಾರ? ಯಾಕಂದ್ರೆ ಬೇರೆ ಈ ಗೊಬ್ಬರ ಎಲ್ಲ ಕೊಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಅದರಲ್ಲಿ ರಾಸಾಯನಿಕಗಳನ್ನ ಜಾಸ್ತಿ ಬಳಸಲ್ಲ ಸಿರಿಧಾನ್ಯಗಳನ್ನ ಬೆಳೆಯೋದು. ನೀವು ಯಾವ ರೀತಿ ಬೆಳಿತೀರ? ಬೇಸಿಗೆನಲ್ಲಿ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಒಡಿಸಿ ಕೈ ಬಿಡ್ತೀವಿ ಸರ್. ಎಲ್ಲ ಒಣಗಿದ ತಕ್ಷಣ ಈಗ ಮಳೆಗಾಲ ಇನ್ನೇನು ಬರಣಿ ಮಳೆ ಶುರುವಾದ ತಕ್ಷಣ ಈಗ ಆರ್ಕ ಮೊದಲು ಮೇಯ್ನ್ ಅದನ್ನು ಫಸ್ಟ್ ಬಿತ್ತೀವಿ ಸರ್. ಅದು 6 ತಿಂಗಳು ಬೆಳೆ ಆಗಿರೋದ್ರಿಂದ ಅದನ್ನ ಬಿತ್ತಿ ಆದ್ಮೇಲೆ ಅದು ಮಳೆ ಕೊಟ್ರೆ ಅದು ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ ಮಳೆಗಾದ್ರೂ ಬಿತ್ತಲೇಬೇಕು ಸರ್. ಆಮೇಲೆ ನವಣೆ ಊದ್ಲು ಎಲ್ಲನ ಅದಿನ್ನೂ 1 ತಿಂಗಳು 15 ದಿವಸ ಇನ್ನೊಂದ್ ಮಳೆ ಬಿಟ್ಟರು ನಡೆಯುತ್ತ ಸರ್. ಆರ್ಕ ಮಾತ್ರ ಮುಂಚೆನೆ ಬಿತ್ತೈತಿ. ಹಂಗಾಗಿ ಈಗ ಮಳೆ ಬಂದ ತಕ್ಷಣ ಈಗ ಆರ್ಕ ಊದಲು ನವಣೆ ಭತ್ತ ಅಲ್ಲಿ ಬಿತ್ತಿದೆ ಸರ್. ಈಗ ಅಲ್ಲೇ ಹುಟ್ಟಿದೆ ಸರ್. ಈಗೆಲ್ಲ ಅಂದ್ರೆ ಮೇ ಜೂನ್ ತಿಂಗಳಲ್ಲೆಲ್ಲ ಜೂನ್ ತಿಂಗಳೊಳಗಡೆ ಎಲ್ಲ ಅವನ್ ಏನಿದ್ಯಾ ಅದನ್ನ ಬಿತ್ತಲೇಬೇಕು ಸರ್. ಸಿರಿಧಾನ್ಯ ಅದು ಏನು ಗೊಬ್ಬರ ಏನ್ ಹಾಕಲ್ವಾ ನೀವು? ಗವರ್ಮೆಂಟ್ ಗೊಬ್ಬರ ರಾಸಾಯನಿಕ ಅದೇನು ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ನಾವು ಎಮ್ಮೆ ಕಟ್ಕೊಂಡಿದೀವಿ. ಹೌದಾ? ಯಾವ ಸಮಯದಲ್ಲಿ ಹಾಕ್ತೀರಿ ಅದ? ಸರ್ ಬೇಸಾಯ ಉಳುಮೆ ಮಾಡಿ. ಏನು ಗೊಬ್ಬರ ಏನ್ ಹಾಕಲ್ವಾ ನೀವು? ಗವರ್ಮೆಂಟ್ ಗೊಬ್ಬರ ರಾಸಾಯನಿಕ ಅದೇನು ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ನಾವು ಎಮ್ಮೆ ಕಟ್ಕೊಂಡಿದೀವಿ. ಹೌದಾ? ಯಾವ ಸಮಯದಲ್ಲಿ ಹಾಕ್ತೀರಿ ಅದ? ಸರ್ ಬೇಸಾಯ ಉಳುಮೆ ಮಾಡ್ತೀವಲ್ರಿ ಸರ್. ಆ ಟೈಮಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಎಸಿ ಅದನ್ನೆಲ್ಲ ಚೆಲ್ಲಿ ಬೇಸಾಯ ಮಾಡಿಸ್ತೀವಿ. ಆಮೇಲೆ ಟ್ರ್ಯಾಕ್ಟರ್ ಎಲ್ಲ ಆರಿಸಿ ಮತ್ತೆ ಆಮೇಲೆ ನೇಗಿಲು ಹೊಡೆದಿರಲ್ಲ ಟ್ರ್ಯಾಕ್ಟರ್ನಿಂದ ಹೊಡೆಸ್ತೀವಿ. ಇವನ್ ದನಗಳನ್ನ ಇಲ್ವಾ ನಿಮ್ಮ? ಇಲ್ಲ, ಎತ್ತು ಇಲ್ಲ ಸರ್. ಎಮ್ಮೆಗಳಿದಾವೆ. ಈಗ ಸಿರಿಧಾನ್ಯ ಬೆಳಿತಾರಲ್ಲ, ಯಾವ್ದಾವ್ದು ಎಷ್ಟೆಷ್ಟು ದಿನಕ್ಕೆ ಬರುತ್ತಮ್ಮ? ಸಿರಿಧಾನ್ಯ ಅದೇ ಸಹ ಆರ್ಕ ಮಾತ್ರ 5 ತಿಂಗಳು ತುಂಬಿದ್ಮೇಲೆ 6ನೇ ತಿಂಗಳ ಕಟಾವ್ ಆಗುತ್ತೆ ಸರ್. ಈ ನವಣೆ 3 ತಿಂಗಳಿಗೆ ಬರುತ್ತೆ ಸರ್, ಊದಲು 4 ತಿಂಗಳಿಗೆ ಬರುತ್ತೆ ಸರ್. 3 ತಿಂಗಳು ಕಳೆದ 4ನೇ ತಿಂಗಳಾಗ ಊದಲು ಕೊಯ್ಬೇಕು. ಇದು ನವಣೆ ಮಾತ್ರ ಬೇಗ ಬರುತ್ತೆ ಸರ್. ಇನ್ನು ಬರಗು? ಬರಗು ಅದು ಅಷ್ಟೇ ಸರ್, ಅದು 3 ತಿಂಗಳು ಕಳೆದ 4ನೇ ತಿಂಗಳಲ್ಲಿ ಕೊನೆ ಲಾಸ್ಟ್ ಕೊಯ್ಸ್ಕೊಂಬತ್ತ ಸರ್. ಬಿತ್ತಾದ್ಮೇಲೆ ಕಳೆ ತೆಗೆಯೋದು? ಎಡೆಕುಂಟೆ ಎಡೆಕುಂಟೆ ಹೊಡೆಯೋದು. ಯಾವ ರೀತಿ ಮಾಡ್ತಾರೆ, ಎಷ್ಟು ದಿನಕ್ಕೆ ಮಾಡ್ತಾರ? ಅದು ತಿಂಗಳಂತೂ ಮಾಡ್ತೀವಿ ಸರ್. ಅದು ಸಿರಿಧಾನ್ಯ ಬರುತ್ತೆ ಬೇಗ, ನವಣೆ ಮಾತ್ರ ಬೇಗ ಬರುತ್ತೆ. ಅದನ್ನೇನು ಸರ್ ಅದೇನು ಅಕ್ಲಿಕ್ಕೆ ಬೇಗ ಬರಲ್ಲ, ಅದು ಎಷ್ಟು ದಿವಸದ ಮೇಲ್ಪಟ್ಟು ಹೊಡೆದ್ರು ನಡೆಯುತ್ತೆ ಸರ್. ಒಂದು ತಿಂಗಳೊಳಗಡೆ ಈಗ ಆರ್ಕ ಮಾತ್ರ ಬೆಳೆದು ಬರೋ ಅಷ್ಟೊತ್ತಿಗೆ 7 ಸರಿ ಎಡೆಕುಂಟೆ ಹೊಡೆಸಿದ್ರೆ 7 ದಷ್ಟು ಆರ್ಕ್ ಆಗುತ್ತೆ ಅಂತ ನಮ್ ತಾತರ ಹಿಂದೆ ಹೇಳ್ತಿದ್ರು ಸರ್. ಅಂದ್ರೆ ನಿಮ್ಮ ತಾತನವರು ಬೆಳೀತಿದ್ರು? ಹೌದು ಸರ್, ಎಲ್ಲ ಅವಾಗ ನಾ ಚಿಕ್ಕ ಮಕ್ಕಳಿದ್ದಾಗ ಅದನ್ನೆಲ್ಲ ಊಟ ಮಾಡಿದ ಜ್ಞಾಪಕ ಸರ್. ಯಾಕೆ ಅವನ್ನ ಬೆಳೀತಿದ್ರು, ಅವ್ರು ಅದ್ರ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ? ಅವರು ಅವತ್ತು ಏನು ಹೇಳ್ತಿರ್ಲಿಲ್ಲ ಸರ್, ಇದು ಒಳ್ಳೇದು ಊಟಕ್ಕೆ. ಅವತ್ತು ಈ ತರ ಭತ್ತಗಳು ಜಾಸ್ತಿ ಕಡಿಮೆ ಸಾಗಲ್ಲ, ಅವರು ಅದನ್ನೇ ಎಲ್ಲ ಜಾಸ್ತಿ ಬಳಸ್ತಿದ್ದು ಊಟ ಬೆಳೆಯರಲ್ಲ ಅದನ್ನೇ ಊಟ ಮಾಡ್ತಾರೆ. ಇವತ್ ನಂಗೆ ಅವತ್ತೇನು ಮಾರ್ಕೆಟ್ ಅವ್ರಿಗೆ ಏನು ಇಲ್ಲ ಸರ್, ಬೆಳೆದಿದ್ದೆಲ್ಲ ತಿನ್ನೋದೇ ಅವರ ಜಾಸ್ತಿ. 4-5 ಸಿರಿಧಾನ್ಯಗಳನ್ನು ಬೆಳೀತೀರಿ, ನಿಮಗೆ ಸಾಕಷ್ಟು ಅನುಭವ ಆಗಿದೆ. ಈ ಸಿರಿಧಾನ್ಯಗಳಲ್ಲಿ ಈಗ ನವಣೆ ಇರಬಹುದು, ಆರ್ಕ ಇರಬಹುದು, ಊದ್ಲ ಇರಬಹುದು, ಬರಗು ಇರಬಹುದು, ಇದರಲ್ಲಿ ನಾವು ಬೇರೆ ಬೆಳೆಗಳಿಗೆ ಬಂದಂಗೆ ರೋಗ ಕೀಟಗಳ ಬಾಧೆ ಇಂಥದ್ದೇನಾದ್ರೂ ಬರುತ್ತಾ? ಸದ್ಯದಲ್ಲಿ ಈಗೆಂದು ನಾವು ನವಣೆಗೂ ಆರ್ಕ ಊದ್ಲಿಗೆ ಯಾವ್ದು ರೋಗ ಕಂಡಿಲ್ಲ ಸರ್. ಈ ಭತ್ತ ಮಾತ್ರ ಹೋದ ಸರಿ ಕೀಟದ ಬಾಧೆ ಎಲ್ಲ ತೆನೆ ಒಳಟು ಇನ್ನೇನು ಕೊಯ್ಲು ಮೂಮೆಂಟ್ ಅಲ್ಲಿ ಇನ್ನೇನು ಕಾಳ ಗಟ್ಟಿ ಆಗ್ಬೇಕು ಸರ್. ಭತ್ತ ಬಂದು ಅದು ಸಿರಿಧಾನ್ಯ ಆಗಲ್ಲ, ಅದು ಬೇರೆ ಆಗುತ್ತೆ. ಈಗ ಅದಕ್ಕೆ ಬರೀ ಔಷಧ ಹಾಕಿ ಬೆಳೆಯಲು ಬಹಳ ಜನ ಇಲ್ಲ ಸರ್. ನೀವು ಬೇರೆ ರೀತಿ ಬೆಳಿತೀರ? ಆರ್ಕ ಊದ್ಲಿಗೆ ಯಾವ್ದು ರೋಗ ಕಂಡಿಲ್ಲ ಸರ್. ಈ ಭತ್ತ ಮಾತ್ರ ಹೋದ ಸರಿ ಕೀಟದ ಬಾಧೆ ಎಲ್ಲ ತೆನೆ ಒಳಟು ಇನ್ನೇನು ಕೊಯ್ಲು ಮೂಮೆಂಟ್ ಅಲ್ಲಿ ಇನ್ನೇನು ಕಾಳ ಗಟ್ಟಿ ಆಗ್ಬೇಕು ಸರ್. ಭತ್ತ ಬಂದು ಅದು ಸಿರಿಧಾನ್ಯ ಆಗಲ್ಲ, ಅದು ಬೇರೆ ಆಗುತ್ತೆ. ಈಗ ಅದಕ್ಕೆ ಬರೀ ಔಷಧ ಹಾಕಿ ಬೆಳೆಯಲು ಬಹಳ ಜನ ಇಲ್ಲ ಸರ್. ನೀವು ಬೇರೆ ರೀತಿ ಬೆಳಿತೀರ, ಒಳ್ಳೇದದು ಆಕ್ಚುಲಿ. ಬಟ್ ನೀವು ಇದರಲ್ಲಿ ನಾವು ಏನು ನವಣೆ ಊದ್ಲು ಅದರಲ್ಲಿ ಏನು ಮಾಡಲ್ಲ? ಇಲ್ಲ, ಏನು ಸಿಂಪರಣೆ ಏನು ಇಲ್ಲ ಸರ್. ಇದು ಅದೇ ಗಂಜಲು ಎಮ್ಮೆ ಗಂಜಲೆಲ್ಲ ಸ್ಟಾಕ್ ಮಾಡ್ತಾರೆ ಮನೆಯಲ್ಲಿ ಮಾಡಿ ಅದನ್ನ ಸಿಂಪರಣೆ, ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಮೊದ್ಲೇ ಎಲ್ಲ ನಾವ್ ಹಾಕಿರ್ತೀವಿ. ಗಂಜಲ ಯಾವಾಗ ಸಿಂಪರಣೆ ಮಾಡ್ತೀರಿ? ಅದೇ ಏನಾದ್ರೂ ಅಕಸ್ಮಾತ್ ಕಂಡಾಗ ಕೀಟದ ಬಾಧೆ ಉಳಿ ಆ ಟೈಮ್ ಅಲ್ಲಿ ಅದನ್ನ ತಗೊಂಡೋಗಿ ಎಲ್ಲ ಚಿಮ್ಕೆಂಬತ್ತಿ ಸರ್, ಎಲ್ಲ ಚೆಲ್ಕೆಂಡ್ ಯಾವ ಬಾಧೆನು ಎಂದು ಕಂಡಿಲ್ಲ ಸರ್, ಇದುವರೆಗೂ ನೋಡಿಲ್ಲ. ಈಗ ಕಟಾವ್ ಮಾಡೋದು ಯಾವ ರೀತಿ ಮಾಡ್ತೀರಾ? ಅದನ್ನ ಶೇಖರಣೆ ಮಾಡಿಡೋದು, ಆಮೇಲೆ ಅದನ್ನ ಜಿನ್ನಕ್ಕೆ ಮಾಡಿಸಿ ಅದನ್ನ ನೀವು ಮಾರಾಟ ಮಾಡೋದು, ಇದೆಲ್ಲ ಯಾವ ರೀತಿ ಮಾಡ್ತೀರಮ್ಮ? ಸರ್ ಕೊಯ್ತೀವಿ ಸರ್, ಆಳುಗಳು ಇಟ್ಕೊಂಡೆಲ್ಲ ಕೊಯ್ತೀವಿ. ಕೊಯ್ದು ಅದನ್ನ ಮನೆ ಕಣ ಮಾಡೋದ್ ಹೆಂಗ್ ಮಾಡ್ತಾರ? ಕಣ ಎಲ್ಲ ಮನೆ ಹತ್ರನೇ ಒಂದ್ ಸ್ವಲ್ಪ ಜಾಗ ಇದೆ, ಕಣ ಇದಾವೆಲ್ಲ, ಈಗ ಬಂದಿದವಲ್ಸ ಸಿಮೆಂಟ್ ಕಣಗಳೆಲ್ಲ ಮಾಡಿದ್ದಾರೆ, ಅಲ್ಲಿ ಕೊಯ್ದು ಏರಿ ಅದನ್ನ ಬಡಿತೀವಿ, ಇಲ್ಲಾಂದ್ರೆ ಒಂದ್ಸರಿ ಟ್ಯಾಕ್ಟ್ರಿ ಓಡಿಸ್ತೀವಿ. ಈಗ ಆರ್ಕ ಅದು ಬೇಗ ಉದ್ರಲ್ಲ ಸರ್, ಟ್ಯಾಕ್ಟ್ರಿನೆಲ್ಲ ಒಡಿಸಿ ಆಮೇಲೆ ಹೋದ್ಸರಿ ಎಲ್ಲ ಮಿಷಿನ್ ಬಂದಿದೆ ಸರ್, ಮಿಷಿನ್ಗೆ ಹೋದ್ಸರಿ ಎಲ್ಲ ಮಿಷಿನ್ಗೆ ಹಾಕ್ಸಿದ್ವಿ. ಮಿಷಿನ್ಗೆ ಹಾಕ್ಸಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಕ್ಲೀನ್ ಆಗುತ್ತೆ. ನೀವು ತುಳಿಸೋದು ಅಥವಾ ಬಡಿಯೋದಾದ್ರೆ ಸ್ವಲ್ಪ ಅದು ಸೇರಕ ಆಳುಗಳು ಸಿಗಲ್ಲ ಸರ್, ಸಮಸ್ಯೆ ಆಗುತ್ತೆ ಅದು. ಹಂಗಾಗಿ ಮಿಷಿನ್ ಎಲ್ಲ ಹೋದ್ಸರಿ ಎಲ್ಲ ಮಿಷಿನ್ ಮಾಡಿಸಿ ಅದನ್ನ ಇರಿ ತಗೊಂಡೋಗಿ ತಿರು ಮತ್ತೆ ಮಿಲ್ಗೆ ಮಾಡಿಸ್ಕೊಂಬಂದು. ಮಿಷಿನ್ಗೆ ಎಷ್ಟು ತಗೊಂತಾರೆ, ಗಂಟೆ ಲೆಕ್ಕ ತಗೊಂತಾರೆ ಅಥವಾ ಚೀಲದ ಲೆಕ್ಕ? ಚೀಲದ ಲೆಕ್ಕ ತಗೊಂತಾರೆ. ಚೀಲದ ಲೆಕ್ಕ, ಒಂದು ಚೀಲಕ್ಕೆ ಇಷ್ಟ ಅಂತ ಹೇಳಿ ಸರ್? ಒಂದು ಚೀಲಕ್ಕೆ 250 ಹಿಂಗೆಲ್ಲ ಒಬ್ಬೊಬ್ರು ಒಂದೊಂದ್ ಟೈಪ್ ಮಾಡಿರ್ತಾರೆ ಸರ್, ಅವ್ರು ಕೇಳ್ದಂಗ ನಾವು ಕೊಡ್ಲೇಬೇಕಲ್ಲ. ಹೌದೌದು. ಆಮೇಲೆ ಇದು ಹುಲ್ಲು ಉಳಿತತಲ್ಲ, ಮೇವ್ ಅಂತ ಬಳಕೆ ಮಾಡ್ತಾರೆ? ಇಲ್ಲ ಸರ್, ಎಮ್ಮೆ ದನ ಇದಾವೆ, ತಿಂತ ಮಾಡ್ತೀವಿ ಸರ್. ಈಗ ನೀವು ಸುಮಾರಿಗೆ 3-4 ಎಕರೆಯಲ್ಲಿ ಬೆಳಿತೀರಿ ವರ್ಷಕ್ಕೆ? ಏನಿಲ್ಲ ಅಂದ್ರೆ ಒಂದು 10-15 ಚೀಲ ಬರ್ಬೋದಾ? 3 ಎಕರೆಯಲ್ಲಿ ಒಂದೇ ಸಿರಿಧಾನ್ಯ ಆದ್ರೆ ಬರುತ್ತೆ ಸರ್, 10-12 ಚೀಲ ಅಂತ ಕನಿಷ್ಠ. ಬೇರೆ ಬೇರೆ ಆದ್ರೆ ಅದೊಂದು 3-4 ಚೀಲ ಕನಿಷ್ಠ ಅಂದ್ರೆ ಒಂದ್ 5 ಚೀಲ ಅಂತೂ ಬರುತ್ತೆ ಸರ್. ಅದನ್ನ ನಾವು ಮಿಲ್ಲಿ ತಣ್ಣಗ್ ಮಾಡಿಸ್ಕೊಂಡ್ಬಂದು ನಾವು ಮನೆಯಲ್ಲಿ ಬಳಸ್ತೀವಿ. ಮಿಕ್ಕಿದ ಈಗಿನ ಕಾಯಿಲೆ ಶುಗರ್ ಇದೆಲ್ಲ ಬರೋದ್ರಿಂದ ಕೇಳ್ತಾರೆ, ನಾವು ಇಲ್ಲ 5 ಬರಿ ತಣ್ಣೋಗ್ರಿ ಅಂತೀವಿ, ಅವ್ರಿಗೆ ಎಲ್ಲಿ ಬೇಕು ಇಂತ ಕಳಿಸ್ರಿ ಅಂತ ಹೇಳ್ತಾರೆ, ಕಳಿಸ್ತೀವಿ ಸರ್ ಪಾಕೆಟ್ ಮಾಡಿ. ನಿರ್ಮಲ್ ಅವ್ರೀಗ ನಿಮ್ಮ ಒಂದು ವಿದ್ಯಾಭ್ಯಾಸ SLC ವರೆಗೆ ಓದಿದ್ರೆ, ಮೊದಲು ನಿಮ್ಮ ಮನೆಯಲ್ಲೇ ಈ ಸಿರಿಧಾನ್ಯಗಳು ಬೆಳೆಯೋದ್ರಿಂದ ನಿಮ್ಗೆ ಅನುಭವ ಇದೆ? ಅದೇ ಸರ್, ತಾತಾರ ಕಾಲದಿಂದಲೂ ಸ್ವಲ್ಪ ಸ್ವಲ್ಪ ಅನುಭವ ಇತ್ತು. ಆಮೇಲೆ ಇತ್ತೀಚೆಗೆ ನಮ್ಮ ಮದುವೆ ಆದ್ಮೇಲೆ ಇನ್ನೇನ್ ಮನೆಯಲ್ಲೂ ಬಳಸ್ತಾ ಇದ್ವಿ. ಅವತ್ತು ನಮಗೆ ಗೊತ್ತಿರೋ ಹಂಗೆ ನವಣೆ ಅಂತ ಯಾವಾಗ್ಲೂ ಬಳಸ್ತಾನೆ ಬಂದಿದೀವಿ ಅದನ್ನ. ಆರ್ಕ ಮಾತ್ರ ಮೋಸ್ಟ್ ದಿವಸ ಕಡಿಮೆ ಆಗಿತ್ತು, ಬೆಳೆಯದ ಮಳೆ ಕಡಿಮೆ ಆಗಿ ಬೆಳೀತಿರ್ಲಿಲ್ಲ. ಇತ್ತೀಚೆಗೆ ನಾವು ಅದನ್ನ ಬೆಳೆಯನ ಅನ್ನೋ ಒಂದು ಮನಸ್ಸು ಇದ್ ಮಾಡಿ ಹಾಕಿ ಬೆಳೀತಾ ಇದ್ದೀವಿ ಸರ್. ಈ 3 ವರ್ಷ ಏನಾನ ಆರ್ಕನು ಚೆನ್ನಾಗಿದೆ ಸರ್. ಈ ಮಳೆ ಬಂತಂದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಒಂದ್ ವೇಳೆ ಮಳೆ ಕೈ ಕೊಟ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದರೆ ನೀರಿಗೆ? ಅದೇ ಸರ್, ಈ ಕೃಷಿ ಇಲಾಖೆಯಿಂದ ನಮ್ಗೊಂದು ಕೃಷಿ ಹೊಂಡ ಶಾಂಕ್ಷನ್ ಆಗಿದೆ ಸರ್. ಅದರಲ್ಲಿ ಈಗ 3 ವರ್ಷ ಆಯ್ತು. ಈ 2 ವರ್ಷ ಮಾತ್ರ ತುಂಬಿದ್ದು ಕೃಷಿ ಹೊಂಡ ಕಡಿಮೆ ಆಗಿಲ್ಲ ಸರ್. ಹೌದಾ? ಅಲ್ಲಿ ಎಲ್ಲ ದಿನ್ನೆ ಸರ್, ಅದೆಲ್ಲ ಅಲ್ಲಿ ಅಕ್ಕಪಕ್ಕ ಯಾವ ಇದಿಲ್ಲ, ಹಂಗಾಗಿ ದನ ಕುರಿಗಳು ಎಲ್ಲ ಅಲ್ಲಿ ಕುಡಿತಾರೆ. ಅಕಸ್ಮಾತ್ ನಮ್ಗೆ ಏನಾದ್ರೂ ಸಮಸ್ಯೆ ನೀರಿಂದ ಅವಶ್ಯಕತೆ ಇದ್ದಾಗ ಆಯಿಲ್ ಇಂಜಿನ್ ಇಟ್ಟು ಸಿಂಪಡಣೆ ನೀರ್ ಬಿಡ್ತೀರಿ ಸಿರಿಧಾನ್ಯಗಳಿಗೆ? ಆಮೇಲೆ ಭತ್ತ ಏನ ಬೆಳಿತೀವಿ ಅಂತ ಹೇಳಿದ್ರೆ ಯಾವ ರೀತಿ ಬೆಳಿತೀರಿ ನೀವು ಸರ್? ಈಗ ಭತ್ತ ಬಿತ್ತನೆ ಮಾಡ್ತೀವಿ ಸರ್. ಒಣ್ಣೆಲ್ಕೆ ಸುಮಾರಿಗೆ ಯಾವ ರೀತಿ ಇವೆಲ್ಲ ಸಿರಿಧಾನ್ಯಗಳನ್ನ ಬೆಳಿತೀವಲ್ಲ, ಆ ರೀತಿ ಹಸಿ ಆದ ತಕ್ಷಣ ಬಿತ್ತನೆ ಮಾಡ್ತೀವಿ. ಅದು ಈಗ ಬೆಳಿದ ಹುಟ್ಟುತ್ತೆ, ಅದೇ ಈ ಕಳೆವನ್ನ ಕಿತ್ತ ಹಾಕೊಂಡು ಅದೇ ಬೆಳಿತೀವಿ ಸರ್. ಇನ್ನೇನು ಯಾವ್ದು ಅದಕ್ಕೆ ನಾವು ಔಷಧಿ ಗೊಬ್ಬರ ಏನು ಹಾಕಲ್ಲ ಸರ್. ಭತ್ತ ಬೆಳಿಬೇಕಂದ್ರೆ ಕೂರಿಗೆ ಬಿತ್ತನೆ ಮಾಡಿ ಬೆಳಿಬಹುದು, ಆದ್ರೆ 5 ದಿನಕ್ಕೆ ಒಂದ್ಸರಿ ಅಥವಾ ವಾರಕ್ಕೆ ಒಂದ್ಸರಿ ನೀರ್ ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ನೀರು ಏನು ಯಾವತ್ತು ನಾವು ಬಿಟ್ಟಿಲ್ಲ ಸರ್. ಒಂದ್ ವೇಳೆ ಮಳೆ ಬರ್ದೇ ಇದ್ರೆ? ಕೃಷಿ ಹೊಂಡದಲ್ಲಿ ನೀರಿದೆ, ಬರ್ದಾ ಇದ್ರೆ ಅದನ್ನ ಬಿಡಬಹುದು, ಆಯಿಲ್ ಇಂಜಿನ್ ಇಟ್ಟು ಹೊಡಿಬಹುದು. ಅದರಿಂದಲೇ ನಾವು ನೋಡೋಣ ಅಂತಲೇ ನಾವು 1ನೇ ವರ್ಷ ಹಾಕಿದ್ವಿ ಸರ್. ನನ್ನ ಸೊಂಟ ಮಟ್ಟ ಬೆಳೆದಿದ್ ಸರ್ ಅದು ಭತ್ತ. ಎಲ್ಲಾರು ನೋಡಿ ಆಶ್ಚರ್ಯ ಪಡೋರು, ಬಂದ್ ನೋಡಿ ಇದೇನು ದಿನ್ನೆಲ್ಲಿ ಭತ್ತ ಬೆಳೆ, ನೀರಾವರಿ ನಾವು ದಿನ ನೀರು ಬಿಟ್ರು ಈ ಮಟ್ಟಕ್ ಬೆಳೆಯಲ್ಲ, ಆ ಮಟ್ಟಕ್ ಬೆಳೆದಿದ್ದೀರಾ ನೀವು ಅಂತ. ಯಾಕೆ ಅಷ್ಟು ಚೆನ್ನಾಗಿ ಬಂದಿರಬಹುದು? ಕಟ್ಟೆ ನೆಲ ಸರ್ ಅದು, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮೇಗಳಿಂದ ನೀರುಗಳು ಜಾಸ್ತಿ ಬರ್ತಾ ಇರ್ತವೆ, ಹಂಗಾಗಿ ಕಟ್ಟೆ ತುಂಬಿಕೊಂಡ್ಬಿಡುದು ಸರ್. ಅದ ಆರಿದ್ಮೇಲೆ ಬಿತ್ತನೆ ಮಾಡ್ತೀವಿ, ಸ್ವಲ್ಪ ತಂಪು ಹಸಿ ಜಾಸ್ತಿ ಇರೋದ್ರಿಂದ ಆಗುತ್ತೆ ಅಂತ ನಮ್ಮ ಅನುಭವ ಸರ್. ಎಷ್ಟು ಬೆಳಿತೀರ? ಒಂದ್ ಎಕರೆ ಇರ್ತದ ಅದಕ್ಕಿಂತ ಕಡಿಮೆ? ಇಲ್ಲ ಸರ್, ಒಂದ್ ಎಕರೆಗಿನ ಸ್ವಲ್ಪ ಜಾಸ್ತಿನೇ ಐತೆ. ಜಾಸ್ತಿನೇ ಇದೆ. ಆಯ್ತು ಸರ್. ಒಂದ್ ಮೊನ್ನೆ ಸರಿ 12 ಚೀಲ ಆಗಿತ್ತು ಸರ್, ಅದು ಸ್ವಲ್ಪ ತೆಳ್ಳಗಾಗಿತ್ತು, ಆದ್ರೂ 12 ಚೀಲ ಆಯ್ತು. ಈ ಸರಿ ಬಿತ್ತನೆ ಮಾಡಿದ್ವಿ, ನೋಡ್ಬೇಕು ಸರ್. ಅದಕ್ಕೇನು ಔಷಧ ಏನ್ ಹಾಕಲ್ಲ? ಯಾವ ಔಷಧಿನೂ ನಾವು ಮಾಡಿಲ್ಲ ಸರ್, ಪೂರ್ತಿ ಸಾವಯವದಲ್ಲೇ ಬೆಳಿತೀರಿ. ಈಗ ನೀವು ಸಿರಿಧಾನ್ಯಗಳಲ್ಲಿ ಬೆಳಿತಿರಲ್ಲ, ಈಗ ಮನೆಯಲ್ಲಿ ಬಳಕೆ ಮಾಡ್ತಾರೆ, ನೀವು ಮನೆಯಲ್ಲಿ ಎಷ್ಟು ಜನ ಇದ್ರಿ? ನಾವು 4 ಜನ. 4 ಜನ? 4 ಜನ ಅಷ್ಟು ನೀವು ಖರ್ಚು ಮಾಡಕ್ ಆಗಲ್ಲ. ಅದೇ ಸರ್. ಉಳಿದನ್ನ ಏನ್ ಮಾಡ್ತೀರಾ? ಅದೇ ಪಾಕೆಟ್ ಮಾಡಿ. ಪಾಕೆಟ್ ಯಾವ ರೀತಿ ಮಾಡ್ತೀರಮ್ಮ? ಸಿರಿಧಾನ್ಯಗಳು ಏನಿದಾವ ಅವು ಮಾತ್ರ ಕೊಡ್ತೀವಿ ಸರ್. ಯಾಕೆಂದ್ರೆ ಈಗ ಅದೇ ಈಗಿನ ಕಾಯಿಲೆಗೆ ಎಲ್ಲಾರು ನಮಗೆ ಬೇಕೇ ಬೇಕು, ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಆಯ್ತು, ನಾವು ಊಟ ಮಾಡಿ ನೀವು ಆರೋಗ್ಯವಾಗಿರಿ ಊಟ ಮಾಡಿ ಅಂತ ಹೇಳಿ ಕೊಡ್ತೀವಿ ಸರ್. ಅವನ್ನ ಮಿಲ್ ಹಿರಿಯರಿಗೆ ತಗೊಂಡೋಗಿ ಎಲ್ಲ ಮಿಲ್ ಹಾಕ್ಸ್ಕೆ ಬಂದು ಕೂಲರ್ ನಿಟ್ಕೊಂಡು ಆಳುಗಳು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಪಾಕೆಟ್ ಮಾಡಿ ಕೊಟ್ಟು ಕಳಿಸ್ತೀವಿ ಸರ್. ಅಂದ್ರೆ ಈಗ ನೀವು ಬೆಳೆದಾಗ ಅಷ್ಟೇ ನೀವು ಮಾರಾಟ ಮಾಡ್ತೀರಿ, ಆಮೇಲೆ ಬೇಕಂದ್ರೆ ಮತ್ತೆ ನಿಮ್ಮ ಹತ್ರ ಸಿಗೋದಿಲ್ಲ? ಅದನ್ನ ಕೊಂಡ್ಕೊಂಡ್ ಬರ್ತೀವಿ ಸರ್. ಕಿಂಟಲ್ ಗಟ್ಲೆ ನಾ ಕೊರ್ಲೆ ನಮ್ಮ ಅಲ್ಲೇ ಅಕ್ಕಪಕ್ಕ ಬೆಳೆದಿರೋ ರೈತ ಸಹ ನಮ್ಮ ಮನೆಗೆ ತಗೊಂಡೋಗ್ರಿ ಅಂತ ಹೇಳ್ತಾರೆ. ಆಯ್ತು, ತರ ನಮ್ದು ತಾಂಬರಿ ಎಲ್ಲ ಮಾಡಿ ರೆಡಿ ಮಾಡಿ ಪಾಕೆಟ್ ಮಾಡಿ ಕೊಡ್ತೀವಿ. ಹೆಂಗ ಮಾರಾಟ ಹೆಂಗ್ ಮಾಡ್ತೀರಿ? ಅದೇ ಒಂದ್ ಪಾಕೆಟ್ ನವಣೆ ಬಂದು 50-60 ಕೊಡ್ತೀವಿ ಸರ್. ಇದು ಊದಲು 6 ಕ 100 ರೂಪಾಯಿ ಒಂದೊಂದ್ ಪಾಕೆಟ್ ಕೊಡ್ತೀವಿ. ಬೇರೆ ಯಾವ ಊರಾರ ನಿಮಗೆನ್ನ ಕೇಳ್ತಾರೆ ಅವರಿಗೆ ನಮಗೆ ಬೇಕು ಅಂತ, ಅವ್ರಿಗೆ ಬರ್ಲಿಕ್ಕಾಗಲ್ಲ, ಬಸ್ಗಿಟ್ಟು ಕಳಿಸ್ತೀವಿ ಸರ್. ಬಸ್ಗಿಟ್ಟು ಕಳಿಸ್ತೀರಾ? ಅವ್ರಂದ್ರೆ ದುಡ್ಡು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಸರ್. ಈ ರೀತಿ ಎಷ್ಟು ವರ್ಷದಿಂದ ಮಾಡ್ತಿದ್ರ? ಸುಮಾರು ಈಗ ಒಂದು 6 ವರ್ಷ ಇರ್ಬೋದು ಸರ್. ತವ್ರ ಮನೆಯಲ್ಲಿ ಇದು ಬೆಳೀತಿದ್ರು, ಅನುಭವ ಇತ್ತು. ನೀವು ಮದುವೆ ಆಗಿಂದ ನಿಮ್ ಗಂಡನ ಮನೆಗೆ ಬಂದ್ರೆ ನಿಮ್ಗೆ ಸಪೋರ್ಟ್ ಚೆನ್ನಾಗಿದೆಯಾ ಇಲ್ಲಿ ಬೆಳೀಲಿಕ್ಕೆ? ಚೆನ್ನಾಗಿದೆ ಸರ್, ಅದರಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಮನೇಲಿ ಅವ್ರಿಗೂ ಅದೇ ಉತ್ಸಾಹ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ. ಈಗ ನೀವು 4 ಮಂದಿ, ನೀವು ನಿಮ್ ಮಗ ಮಗಳು ನಿಮ್ಮನೆಯವರು ಎಲ್ಲರೂ ಇದರಲ್ಲಿ ಕೆಲಸ ಮಾಡ್ತಿರ್ತೀವಿ, ಮನೆಯಲ್ಲಿ ಬಳಸ್ತೀವಿ, ಎಲ್ಲರೂ ಊಟ ಮಾಡ್ತಾರೆ. ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಂಗೆ ಇದನ್ನ ಬಳಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಂಗ ಸುಧಾರಣೆ ಕಾಣಬಹುದು ಯಾರಾಗ್ಲ ಬಳಸಿದ್ರೆ? ಹೌದು ಸರ್, ಅದು ನವಣೆ ಶುಗರ್ ಸಹ ಊಟ ಮಾಡಿ ಗೊತ್ತಾಗುತ್ತೆ ಅವ್ರಿಗೆ. 1 ದಿವಸ 2 ದಿವಸದಲ್ಲಿ ನೀನು ಊಟ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತ ಆರ್ಕ ಸರ್. ಅದು ಈಗ ನಾವು ಎದ್ದು ಮೋಷನ್ ಹೋದ ತಕ್ಷಣ ಒಂಥರ ಏನೋ ಗ್ಯಾಸ್ ಟ್ರಬಲ್ ತರ ಬರ ಆತರ ಗಾಳಿ ಬಂದಾಗ ಅವ್ರಿಗೆ ಅದನ್ನು ನೋಡಿದ್ರೆ ಅದು ಗೊತ್ತಾಗುತ್ತ ಆರೋಗ್ಯದಲ್ಲಿ ಎಷ್ಟು ವ್ಯತ್ಯಾಸ ಬದಲಾವಣೆ ಆಗುತ್ತೆ ಅಂತ ಊಟ ಮಾಡಿದ್ಮೇಲೆ ಅವರಿಂದಲೇ ಕೇಳಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ಹೇಳ್ತಾರ ಜಾಸ್ತಿ ಸಿರಿಧಾನ್ಯಗಳನ್ನು ಬಳಸಿದ್ರೆ ಹೀಟ್ ಆಗುತ್ತೆ ಬಾಡಿ. ಹೀಟ್ ಅಂದ್ರೆ ಜೀರ್ಣ ಆಗ ನವಣೆ ಮಾತ್ರ ಅದು ಸ್ವಲ್ಪ ಹೀಟ್ ಆಗುತ್ತೆ ಸರ್. ಇದ್ದವು ಈ ಆರ್ಕ ಊದ್ಲು ಇವೆಲ್ಲ ತಂಪಿರು ಸರ್, ಯಾವ್ದು ಅಷ್ಟೊಂದು ಹೀಟ್ ಬರಲ್ಲ. ನಾವು ಅಡಿಗೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಈಗ ನಾ ಈಗಿನ ಎಷ್ಟು ಜನ ಬಹಳಷ್ಟು ಜನ ಅಕ್ಕಿ ನೆಲ್ಲಕ್ಕಿ ಅನ್ನ ಮಾಡ್ಬೇಕಾರೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದ್ರೂ ನೆನೆ ಹಾಕಿ ಅನ್ನ ಮಾಡ್ತಾರೆ. ಅದು ಅದೇ ರೀತಿನೇ ಇವನು ಸ್ವಲ್ಪ ಹೊತ್ತು ನೆನೆ ಹಾಕಿ ನೀವು ಏನೇ ತಿಂಡಿ ನನ್ನ ಮಾಡೋ ಅನ್ನ ಏನೇ ಮಾಡಿದ್ರು ಮಾಡಿದ್ರೆ ತುಂಬಾ ಒಳ್ಳೇದು ಸರ್, ತಂಪಿದ್ದೇ ಇರುತ್ತೆ. ಎಷ್ಟೊತ್ತು ನೆನೆ ಹಾಕ್ಬೇಕಾಗುತ್ತೆ? ಒಂದ್ 5 ನಿಮಿಷ ನೆನೆ ಹಾಕಿದ್ರೆ ಸಾಕು ಸರ್, ಅವೇನ್ ಜಾಸ್ತಿ ಹೊತ್ತು. ಅವು ಸಣ್ಣ ಕಾಳಲ್ಲ, ಬೇಗ ಇದಾಗ್ತದೆ. ಈಗ ಸಿರಿಧಾನ್ಯ ಬೆಳಿತಿದ್ರಿ, ಆಮೇಲೆ ಭತ್ತ ಬೆಳಿತಿದ್ರಿ, ನಿಮಗೆ ಒಂದು ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನೀವು ನಿಮ್ಗೆ ಹತ್ರ ಕೃಷಿ ವಿಜ್ಞಾನ ಕೇಂದ್ರ ಐತೆ ಬಬ್ಬೂರ್ ಫಾರ್ಮ್ ಕೇಳ್ತಿ ಸರ್. ಅಲ್ಲಿ ಏನಾದ್ರೂ ಹೋಗಿ ಭೇಟಿ ಮಾಡಿದ್ರ? ಇಲ್ಲ ಸರ್, ನಾವೇನೆಂದು ಹೋಗಿ ಭೇಟಿ ಮಾಡಿಲ್ಲ. ನಮ್ಮ ಮನೆಯವರು ಯಜಮಾನರು ಹೋಗಿ ಭೇಟಿ ಮಾಡ್ತಾರೆ, ಸಲಹೆ ಸೂಚನೆಗಳನ್ನ ಕೇಳ್ತಾರೆ. ಅವರಿಂದ ಅಲ್ಲಿಂದಲೇ ಸರ್ ನಮಗೆ ಕೃಷಿ ಹೊಂಡ ಶಾಂಕ್ಷನ್ ಆಗಿ ನಾವೆಲ್ಲ ಕೃಷಿ ಹೊಂಡ ಮಾಡಿ ಇವತ್ತು ಅಲ್ಲೆಲ್ಲ ನೆನೆಸ್ತಾರೆ ಸರ್. ದನ ಕರಿನ ಕುಡಿಲಿಕ್ಕೆ ನೀರಿಂದ ತುಂಬಾ ಅವಶ್ಯಕತೆ ಸರ್, ಹಂಗಾಗಿ ಒಳ್ಳೆ ನಮಗೆ ಮಾಹಿತಿನೂ ಕೊಡ್ತಾರೆ ಸರ್ ಅಲ್ಲಿ ಎಲ್ಲ. ನಿಮಗೆ ಏನಾದರೂ ಪ್ರಶಸ್ತಿಗಳು ಏನಾದ್ರು ಬಂದಿದೆಯಾ? ನಿಮ್ದೆಲ್ಲ ಪತ್ರಿಕೆಯಲ್ಲೆಲ್ಲ ಬಂತು, ನಾವು ಓದಿದೀವಿ. ಹೆಂಗ್ ಯಾವ ರೀತಿ ಗುರುತಿಸಿದ್ರು ನಿಮಗೆ, ಅಂದ್ರೆ ನೀವು ಬೆಳಿತಿದ್ರಿ ಅಂತೇಳಿ ಇಲಾಖೆಯಿಂದ ಗುರುತಿಸಿದ್ರು? ಹೆಂಗ್ ನಿಮ್ಗೆ ಏನನ್ನ ನೀವು ಚೆನ್ನಾಗಿ ಬೆಳೀರಿ ಅಂತ ಯಾರಾದ್ರೂ ನಿಮಗೆ ಎನ್ಕರೇಜ್ ಮಾಡೋದು ಇದಂತ ಏನ್ ಮಾಡಿದ್ರೆ? ಯಾಕಂದ್ರೆ ಸರ್ಕಾರದಿಂದನೇ ಸಿರಿಧಾನ್ಯ ಬೆಳಿಲಿಕ್ಕೆ ಪ್ರೋತ್ಸಾಹ ಧನ ಕೊಡ್ತಾರೆ, ಒಂದು ಹೆಕ್ಟೇರ್ಗೆ ಎಷ್ಟು 10,000 ಅಂತೇಳಿ. ಅದೇನಾದ್ರು ನಿಮಗೆ ಸಿಕ್ಕಿದ್ಯಾ? ಅದೇನೆಂದು ಇಲ್ಲ ಸರ್, ಅದೇ ನಮ್ಮ ಮನೆಯವ್ರ ಮೇಷ ಆಗಿರೋದ್ರಿಂದ ಅದು ಯಾವತ್ತು ಯಾವ ಸವಲತ್ತು ನಮಗೆ ಸಿಕ್ಕಿಲ್ಲ ಸರ್. ಪೇಪರ್ನವ್ರು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ರು, ಅವರು ನೀವೆಲ್ಲ ಈ ರೀತಿ ಎಲ್ಲ ಮಾಡ್ತೀರಾ ಮನೆಯಲ್ಲೆಲ್ಲ ಅಂತ ಬಂದಿದ್ರು, ಕೇಳಿದ್ರು ಅವ್ರು ಸಹ ಹಿಂಗೆಲ್ಲ ಮಾಡ್ತೀವಿ ಅಂದ್ರಿ. ಪೇಪರ್ಗೆಲ್ಲ ಏ ಬರಿತೀನಿ ಅಂದ್ರೆ ಅಲ್ಲಿಗೂ ಸಹ ನಾನು ಸಹ ಇಲ್ಲ ಬೇಡ ಸರ್, ನಾವು ಒಳ್ಳಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಏನು ಇಲ್ಲಮ್ಮ ಇಷ್ಟೊಂದೆಲ್ಲ ಮಾಡಿದ್ದಕ್ಕಿನ್ನ ನಿನ್ಗೆ ಏನ್ ಗೊತ್ತಿರ್ಬೇಕು ಅದಕ್ಕೆ ಇಷ್ಟೇ ಸಾಕು ಅಂತಂದೇಳಿ ಅವರು ಆ ರೀತಿ ಪೇಪರ್ ಅಲ್ಲೆಲ್ಲ ಬರಂಗ ಮಾಡಿದ್ರು. ಕೇಳಿದ್ರೆ ನಿರ್ಮಲಾ ಅವರ ಒಂದು ಮೊಬೈಲ್ ನಂಬರ್ ಬರ್ಕೊಳ್ಳಿ, ಅವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಊದಲ್ ಇರ್ಬೋದು, ನವಣೆ ಇರ್ಬೋದು, ಆರ್ಕೆ ಇರ್ಬೋದು, ನಿಮಗೆ ಯಾವ್ದು ಬೇಕೋ ಅದನ್ನ ಹೇಳಿದ್ರೆ ಅವರು ನಿಮಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾರೆ. ಅವರ ಮೊಬೈಲ್ ನಂಬರ್ ಹೀಗಿದೆ, 8861631901. ಒಳ್ಳೇದು ನಿರ್ಮಲಾ ಅವರೇ, ಇದುವರೆಗೂ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ, ಇನ್ನೂ ಚೆನ್ನಾಗಿ ಬೆಳೀರಿ, ಒಳ್ಳೇದು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಯಾಕಂದ್ರೆ ಇವತ್ತಿನ ಅನಿವಾರ್ಯ ಅದಾಗಿದೆ ಸಿರಿಧಾನ್ಯಗಳನ್ನು ಬೆಳೆಯೋದು. ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿಂಗೇನಹಳ್ಳಿಯ ರೈತ ಮಹಿಳೆ ಎಸ್ವಿ ನಿರ್ಮಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇದೀಗ ರೈತರಿಗೆ ಸಲಹೆಯನ್ನ ಕೇಳಿ ಬರೋಣ. ರೈತ ಬಾಂಧವರೇ, ನಾವು ಇವತ್ತು ಸಿರಿಧಾನ್ಯ ಬೆಳೆ ಬಗ್ಗೆ ಮಾಹಿತಿ ನೀಡಲು ಇಷ್ಟಪಡ್ತೀನಿ. ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದಂದ್ರೆ ಸಿರಿಧಾನ್ಯ ಬೆಳೆಗಳಂದ್ರೆ ನಾವು ನವಣೆ, ಸಾಮೆ, ಆರ್ಕ, ಉದ್ಲು, ರಾಗಿ ಈ ಬೆಳೆಗಳನ್ನ ನಾವು ಸಿರಿಧಾನ್ಯ ಬೆಳೆಗಳಿಂದ. ಯಾಕಂದ್ರೆ ಈ ಬೆಳೆಗಳನ್ನ ನಾವು ಸಿರಿಧಾನ್ಯ ಬೆಳೆಗಳಂದ್ರೆ ಸಿರಿಧಾನ್ಯ ಬೆಳೆಗಳ ಕಾಳು ಮೊದಲು ತೃಣಧಾನ್ಯ ಅಂತ ಕರಿತಿದ್ವಿ, ಇವತ್ತು ಸಣ್ಣ ಕಾಳಿದೆ. ಸಣ್ಣ ಕಾಳಿರುವಂತ ಬೆಳೆಗಳು ಇವು ಅತಿ ಹೆಚ್ಚು ಪೌಷ್ಟಿಕತೆ ಹೊಂದಿರೋದ್ರಿಂದ ಸಿರಿಧಾನ್ಯ ಬೆಳೆಗಳು ಅಂತೀವಿ. ಈ ಬೆಳೆಗಳು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದಂದ್ರೆ ಈ ಬೆಳೀತಕ್ಕಂಥ ಪ್ರದೇಶಗಳು, ಈಗ ವಿಶೇಷವಾಗಿ ಬೆಳೆಯುವಂತದ್ದು ಏನಂದ್ರೆ ಅತಿ ಹೆಚ್ಚು ಸೂರ್ಯನ ಕಿರಣಗಳಿದ್ರೆ, ವಾತಾವರಣ ವ್ಯತ್ಯಾಸ ಇದ್ದಲ್ಲಿ ಈ ಬೆಳೆಗಳನ್ನ ಬೆಳೆಯಕ್ಕೆ ಸೂಕ್ತವಾದದ್ದು. ಆಮೇಲೆ ಈ ಬೆಳೆಗಳನ್ನ ನಾವು ಅಂತರ್ ಬೆಳೆಯಾಗಿ ಬೆಳೆಸಬಹುದು. ಆಮೇಲಿಂದ ನಾವು ಈ ಬೆಳೆಗಳನ್ನ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕೂಡ ಈ ಬೆಳೆಗಳನ್ನು ಬೆಳಿಬಹುದು. ಆಮೇಲೆ ಈ ಬೆಳೆಗಳು ತುಂಬಾನೇ ಕಡಿಮೆ ಫಲವತ್ತಾದ ಭೂಮಿಗಳಲ್ಲೂ ಕೂಡ ಬೆಳೆಗೆ ಸೂಕ್ತವಾದದ್ದ ಬೆಳೆಗಳು. ಆಮೇಲೆ ಈ ಬೆಳೆಗಳನ್ನು ನಾವು ನೋಡಿದ್ರೆ, ನಾವು ಮುಂಗಾರಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಕ್ಕೆ ನಾವು ಸಾಮಾನ್ಯವಾಗಿ ರೈತರು ಬೆಳಿತೀವಿ. ಆದ್ರೆ ಈ ಬೆಳೆಗಳನ್ನು ಜೂನ್ ಜುಲೈ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ನಾವು ಇವನ್ನ ಬಿತ್ತನೆ ಮಾಡುವುದು. ಈ ತರ ಮಾಡಿದ್ರು ಕೂಡ ಸೂಕ್ತತೆ ಅವು ತನ್ನ ಇದನ್ನ ಹೊಂದ್ಕೊಳ್ತವೆ, ಯಾವುದೇ ತರ ಇಳುವರಿಯಲ್ಲಿ ತೊಂದರೆ ಆಗಲ್ಲ, ಚೆನ್ನಾಗಿ ಇಳುವರಿ ಬರುತ್ತೆ. ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ ಅತಿ ಹೆಚ್ಚು ನಾರಿನಂಶ ಹೊಂದಿರತಕ್ಕಂಥ ಕಾಳುಗಳು ಇವು. ನಾವು ಇದನ್ನ ಸೇವನೆ ಮಾಡಿದ್ರೆ, ಆಹಾರ ಬಳಸಿದ್ದೆ ಆದಲ್ಲಿ ಆ ನಾರಿನಂಶ ಹೊಂದೋದ್ರಿಂದ ಜೀರ್ಣಕ್ರಿಯೆ ನಿಧಾನವಾಗಿರೋದ್ರಿಂದ ಆ ಸಕ್ಕರೆಯ ಅಂಶ ನಮ್ಮ ದೇಹದಲ್ಲಿ ನಿಧಾನವಾಗಿ ಬಿಡೋದ್ರಿಂದ ಇದು ಆ ಡಯಾಬಿಟಿಕ್ ಪೇಷಂಟ್ ಇರ್ಬೋದು ಅಥವಾ ಅಂತ ಸಮಸ್ಯೆ ಇರತಕ್ಕಂತ ಬಳಸ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಾವು ಇದರಲ್ಲಿ ಜಾಸ್ತಿ ಸುಣ್ಣದ ಅಂಶ ಹೊಂದಿದೆ. ಈಗ ನಾವು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಬೆಳೆಗಳಲ್ಲಿ ಸಣ್ಣ ಮಗುಗಳಿಗೆ, ಈಗ ನಾವು ರಾಗಿ ಕಿಲ್ಸ ತಿನ್ನಿಸ್ತಿದ್ವಿ ಮೊದಲೆಲ್ಲ, ಆದರೆ ಈ ಬೆಳೆಗಳನ್ನ ಕರೆಕ್ಟ್ ಆಗಿ ನಾವು ಸಣ್ಣ ಮಕ್ಕಳ ಆಹಾರದಲ್ಲೂ ಕೂಡ ಬಳಸ್ತಾರೆ. ಮತ್ತೆ ಇವು ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ಈಗ ಗೋಧಿ ಅಥವಾ ಅಕ್ಕಿಯಲ್ಲಿ ತುಂಬಾನೇ ಗ್ಲುಟೀನ್ ಅಂಶ ಅಂತ ಅಂತೀವಿ, ಅದು ಏನಾಗುತ್ತೆ ನಿಧಾನ ನೀರಿನ ಜೊತೆ ಸೇರಿ ಪ್ರೋಟೀನ್ ಕಂಟೆಂಟ್ ಅಲ್ಲಿ ಸೇರ್ಕೊಂಡಾಗ ಅದು ಗಟ್ಟಿ ಆಗ್ಬಿಡುತ್ತೆ, ಜೀರ್ಣಕ್ರಿಯೆ ತುಂಬಾನೇ ಕಷ್ಟ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಈ ಬೆಳೆಗಳನ್ನು ಬಳಸಿದ್ದೆ ಆದಲ್ಲಿ ಆ ಅಂತ ಒಂದು ಆ ಪ್ರೋಟೀನ್ ಕರೆಕ್ಟ್ ಆಗಿ ರಿಲೀಸ್ ಮಾಡುತ್ತೆ, ಆಮೇಲಿಂದ ನಿಧಾನಗತಿಯಾಗಿ ಡೈಜೆಷನ್ ಆಗೋದ್ರಿಂದ ದೇಹಕ್ಕೆ ಶಕ್ತಿ ನೀಡೋದ್ರ ಜೊತೆಗೆ ಸದೃಢವಾಗಿ ನಾವು ಯಾವುದೇ ರೋಗ ರುಜಿನ ಇಲ್ಲದಲ್ಲೇ ಈ ಬೆಳೆಗಳನ್ನು ಬಳಸಿದ್ದೆ ಆದಲ್ಲಿ, ಉದಾಹರಣೆಗೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ ಹಾರ್ಟ್ ಪೇಷಂಟ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಅಥವಾ ರಕ್ತ ಒತ್ತಡ ಇರತಕ್ಕಂಥ ಎಲ್ಲರಿಗೂ ಕೂಡ ಇದು ಪ್ರಮುಖವಾದ ಆಹಾರ ಬೆಳೆ. ಈ ದೃಷ್ಟಿಯಲ್ಲಿ ನಾವು ರೈತರು ಈ ಬೆಳೆಗಳನ್ನು ಬರ್ತಕ್ಕಂಥ ದಿಸೆಯಲ್ಲಿ ಬರುವುದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆ ಹೊಂದುತ್ತಾ ಇದಾವೆ. ಬೆಳೆಸಿ ನಾವು ಕೂಡ ಸೇವಿಸಬಹುದು ಅಥವಾ ನಾವು ಮಾರುಕಟ್ಟೆಯಲ್ಲಿ ಮಾಡಿದ್ದು ಕೂಡ ತುಂಬಾನೇ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ಬೆಳೆಸೋದ್ರಿಂದ ಅನುಕೂಲ ಆಗುತ್ತೆ. ಈ ದೃಷ್ಟಿಯಲ್ಲಿ ಈ ಬೆಳೆಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಬೆಳೆಯೋದು ಉತ್ತಮವಾಗಿದೆ. ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆಯ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಪ್ರಗತಿಪರ ಕೃಷಿಕರಾದ ಜೆ ಕಾರ್ತಿಕ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಕಾರ್ತಿಕ್ ಪಾಟೀಲ್ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಪಾಟೀಲ್ರೇ. ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನಮ್ಮ ತಾಯಿಯವರು ಮತ್ತು ನಮ್ಮ ತಂದೆಯವರು ಮನೆಯಲ್ಲಿ ಗಾರ್ಡನ್ ಮಾಡೋದ್ರದ್ದು ಒಂದು ಗೀಳು ಅಂದರೆ ಇಂಟ್ರೆಸ್ಟ್ನ ನನಗೆ ಹುಟ್ಟಾಕಿದ್ರು. ಅವಾಗಿಂದನೂ ನಾನು ಚಿಕ್ಕವನಿದ್ದಾಗಿಂದನೂ ಟೊಮೆಟೊ, ಮೆಣಸಿನ್ಕಾಯಿ ಈ ಥರದ ಎಲ್ಲ ಥರದ ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ನಮ್ಮ ಮನೆ ಪಕ್ಕಕ್ಕಿರೋ 10x5 ಜಾಗದಲ್ಲಿ ಬೆಳೀತಾ ಇದ್ದೆ. ಸೊ ಅವಾಗಿಂದನೂ ನನಗೆ ಇಂಟ್ರೆಸ್ಟ್ ತುಂಬ ಬಂದು ಈಗ ಓದು ಮುಗಿಸಿದ ಮೇಲೂ ಕೂಡ ನಾನು ಯಾವುದು ಕೆಲಸಕ್ಕೆ ಹೋಗೋದಿಲ್ಲ, ನಾನು ವ್ಯವಸಾಯನೇ ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಇವತ್ತಿನ ದಿವಸ ವ್ಯವಸಾಯ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ತಂದೆ ತಾಯಿಯವ್ರದ್ದು ಪ್ರೋತ್ಸಾಹ ತುಂಬ ಮುಖ್ಯ. ಯಾಕೆಂದರೆ ಓದಿದೆಯಪ್ಪ ನೀನು ಕೆಲಸಕ್ಕೆ ಹೋಗೋ ಅನ್ನೋಂಥ ಜನ ಜಾಸ್ತಿ ಇರುವಾಗ, ಇಲ್ಲ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡೋಂಥ ಒಂದು ಮನೋಧೈರ್ಯ ನಮ್ಮ ತಂದೆ ತಾಯಿಯಲ್ಲಿ ಇದ್ದಿದ್ದರಿಂದ ನಾನು ಇವತ್ತು ಈ ಫೀಲ್ಡಿಗೆ ಬಂದಿದ್ದೀನಿ. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿರಿ? ನಾನು ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ. ಈ ಥರ ಬಿ ಸ್ವಲ್ಪ ಹೆಚ್ಚು ಆದಂಥ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಏನು ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸೇರಿತಾರೆ. ಅಂಥದ್ರಲ್ಲೂ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಲಾಭದಾಯಕ ಅಂತ ಅಂದ್ರೆ ಈಗ ಏನಾಗುತ್ತೆ, ನೀವು ಒಂದು ಯಾವುದೋ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ನಾನು ಕೂಡ ಒಂದು 5-6 ಕೆಲಸ ಮಾಡಿದ್ದೀನಿ. ಯಾಕೆ ಓದಿದ್ದಕ್ಕೆ ಒಂದು ಒಂದು ಒಂದು ಏನೋ ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಒಂದು 5-6 ಕೆಲಸಕ್ಕೆ ಹೋದೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ನಿಮಗೆ ತಿಂಗಳಾದ ತಕ್ಷಣ ಒಂದು 50-60 ದುಡ್ಡು ಬರುತ್ತೆ. ಆದರೆ ಆ ದುಡ್ಡು ನಿಮಗೆ ಅಷ್ಟು ಖುಷಿ ಕೊಡಲ್ಲ. ಏನಾಗುತ್ತೆ ಅಂದರೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ, ಬೆಳಗ್ಗೆ 8 ಹೋದ ರಾತ್ರಿ 10 ಬರ್ತೀರ ಮನೆಗೆ, ಅಷ್ಟರ ಮಧ್ಯೆ ಎಷ್ಟು ಜನ ಬೈದಿರ್ತಾರೆ ನಿಮಗೆ, ಆಮೇಲೆ ಅದರೊಳಗೆ ನಿಮ್ಮನ್ನ ನೀವೇ ತುಳ್ಕೊಂಡು ಅವನು ಉಗಿದ್ರು ಉಗಿಸ್ಕೊಂಡು ಆ ಥರ ಎಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀರ. ಆದರೆ ಅದೇ ನೀವು ಇಲ್ಲಿ ರೈತರಾಗಿ ನೀವು ಮಾಡೋ ಕೆಲಸದಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಇವತ್ತು ಕೆಲಸ ಮಾಡೋಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೋದು, ಬೇಡಪ್ಪ ಅಂದರೆ ಬಿಡ್ಬೋದು. ಆದರೆ ನಿಮಗೆ ನಿಮ್ಮ ಪರ್ಸನಲ್ ಸ್ಪೇಸು ಮತ್ತು ಪರ್ಸನಲ್ ಟೈಮ್ ಸಿಗತ್ತೆ ಇಲ್ಲಿ. ಮತ್ತು ನಿಮಗೆ ಏನಂತೀವಿ ನಾವು, ಮಾನವೀಯ ಗುಣಗಳು ಜಾಸ್ತಿ ಬೆಳೀತಾ ಹೋಗುತ್ತೆ ಇಲ್ಲಿ. ಅದ್ರ ಜೊತೆಗೆ ಇಮಿಡಿಯೇಟಾಗಿ ದುಡ್ಡು ಸಿಗಲ್ಲ ಇಲ್ಲಿ. ನಿಮಗೆ ದಿನದಿನ ಬಳಕೆಗೆ ಬೇಕು ಅನ್ನೋದಾದರೆ ನೀವು ಒಂದು ತರಕಾರಿ ಬೆಳ್ಕೋಬೋದು ಇಂಟರ್ ಕ್ರಾಪ್ ಆಗಿ. ನೀವು ಮೇಜರ್ ಕ್ರಾಪ್ ಯಾವ್ದಾರು ಒಂದು ಹಾರ್ಟಿಕಲ್ಚರಲ್ ಕ್ರಾಪ್ ಮಾಡಿರ್ತೀರಿ, ಅದ್ರ ಮಧ್ಯೆ ತರಕಾರಿಗಳು ಹಾಕ್ಬೋದು ದಿನದಿನ. ಈಗ 2 ಒಂದು ಸತಿ ಬೆಂಡೆಕಾಯಿ, ಜವಳಿಕಾಯಿ ಈ ಥರದ್ದು ಬರುತ್ತೆ. ವಾರಕ್ಕೊಂದು ಸತಿ ಕಟಾವು ಮಾಡೋ ಅಂಥ ಮೆಣಸಿನ್ಕಾಯಿ ಬರುತ್ತೆ, ಮತ್ತು ನುಗ್ಗೆಕಾಯಿ ಈ ಥರದ್ದು ಬರುತ್ತೆ. ಸೊ ಈ ಥರ ಇದ್ದಾಗ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು. ನಮ್ಮ ಒಂದು ತೋಟದಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಅಜ್ಜ ಅವರೆಲ್ಲ ಇದ್ದಾಗ ಬರೀ ಅಡಿಕೆ ಗಿಡ ಇತ್ತು. ಅದಾದಮೇಲೆ ನಾವು ಖಾಲಿ ಹೊಲನ ನೆಕ್ಸ್ಟ್ ಹೊಸದಾಗಿ ಮಾಡಬೇಕು ಅಂದಾಗ ಆಲೋಚನೆ ಮಾಡಿದ್ವಿ. ಬರೀ ಈ ಥರನೇ ಮಾಡ್ಕೊತ ಹೋದರೆ ನಾವು ಮನೆ ಕೊಂಡ್ಕೊಂಡು ಊಟ ಮಾಡೋದು ಕೂಡ ವಿಷನೇ ಊಟ ಮಾಡ್ತಾ ಇದೀವಿ. ಮತ್ತು ನಾವು ಯಾಕೆ ರೈತರಾಗಬೇಕು ಅಂತ ಒಂದು ಆಲೋಚನೆ ಬಂದಾಗ ನಾವು ಹೊಸದಾಗಿ ಸ್ಟಾರ್ಟ್ ಮಾಡೋ ಅಂಥ ಒಂದು ಇದರಲ್ಲಿ ಸ್ಟಾರ್ಟಿಂಗು ಮಾವು ಹಾಕಿದ್ವಿ 30-30 ದಾಯಕ್ಕೆ, ಅದ್ರ ಮಧ್ಯೆ ಸಪೋಟ 15 ಹಾಕಿದ್ವಿ, ಅದ್ರ ನಡುವೆ ಒಂದು ಇದು ನುಗ್ಗೆ ಗಿಡ ಹಾಕಿದ್ದೀವಿ, ಆ ನುಗ್ಗೆ ಗಿಡದ ಆ ಕಡೆ ಈ ಕಡೆಗೆ ಮತ್ತೆ ಕರಿಬೇವು ಗಿಡ ಹಾಕಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಲೈನ್ ಅನ್ನೋದು ಪ್ಯಾಕ್ಡ್ ಆಗಿರುತ್ತೆ, ಕಳೆಗಳು ಜಾಸ್ತಿ ಆಗೋದಿಲ್ಲ ಒಂದು. ಆಮೇಲೆ ಮಧ್ಯೆ ಒಂದು ಏನು ಬೀದಿ ಇರುತ್ತಲ್ಲ, 15 ಬೀದಿ ಇರುತ್ತೆ, ಆ ಬೀದಿಯಲ್ಲಿ ನಾವು ಮನೆಗೆ ಬೇಕಾಗಿರುವಂಥ ಎಲ್ಲ ಥರದ ಕಾಳು ಕಡಿಗಳನ್ನು ಮಳೆಗಾಲದಲ್ಲಿ ಬೆಳ್ಕೋಬೋದು. ಇದರಿಂದ ನಾವು ಮನೆಗೆ ಹೊರಗಡೆಯಿಂದ ಕೆಮಿಕಲ್ ಇರೋವಂಥ ರಾಸಾಯನಿಕ ಪದಾರ್ಥಗಳು ಜಾಸ್ತಿ ಇರೋವಂಥ ವೆಜಿಟೇಬಲ್ಸ್ ಆಗಲಿ ಅಥವಾ ಈ ಕಾಳು ಕಡಿಗಳನ್ನು ತರೋದ್ರಿಂದ ನಾವು ದೂರ ಇದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆಗಿರ್ಬೋದು, ರಿಲೇಟಿವ್ಸ್ಗೆ ಆಗಿರ್ಬೋದು ಕೊಡ್ಬೋದು. ಅದರಿಂದ ನಿಮಗೆ ಒಳ್ಳೆ ಆದಾಯನೂ ಬರುತ್ತೆ, ಜೊತೆಗೆ ಆರೋಗ್ಯವೂ ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ಏನಿದು ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಅಂದರೆ ನಾವು ಎಷ್ಟು ಈಸಿ ಇದು ಅನ್ನೋದಂದರೆ ನಾವು ಹೊರಗಡೆ ಕೊಂಡ್ಕೊಂಬರೋಕ್ಕೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ, ಅದರಲ್ಲಿ 10% ನಾವು ಶ್ರಮ ಮತ್ತು ಇಂಟ್ರೆಸ್ಟ್ ತೋರಿಸಿ ಇನ್ವೆಸ್ಟ್ ಮಾಡಿಬಿಟ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಪ್ಲಸ್ ಒಳ್ಳೆ ಫುಡ್ ಊಟ ಮಾಡ್ತೀವಿ. ಈಗ ಸಾಕಷ್ಟು ಜನ ನಾವು ರೈತರನ್ನ ಮಾತಾಡಿಸ್ತೀವಿ, ನೋಡ್ತಾ ಇರ್ತೀವಿ, ಎಲ್ಲರೂ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಬೇಕು, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಕೆ ಮಾಡಿದ್ರೆ ಮಾತ್ರ ನಾವು ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಇದರಲ್ಲಿರ್ತಾರೆ. ಅಂಥದ್ರಲ್ಲಿ ನೀವು ಈ ಪರಿಸರ ಪ್ರಿಯ ವಿಧಾನದಿಂದನೂ ನಾವು ಈ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಬೇವಿನ ಇದಿರಬಹುದು ಎಲ್ಲವನ್ನೂ ಬಳಸ್ಕೊಂಡು ಅದರಲ್ಲಿನೂ ನಾವು ಕೀಟಗಳ ಮತ್ತು ರೋಗಗಳನ್ನು ಹತೋಟಿ ಮಾಡ್ಬೋದು, ಮತ್ತು ನಾವು ಒಂದು ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡಬಹುದು ಅಂತ ನೀವು ಒಂದು ಈ ಥರ ಪರಿಸರ ಪ್ರಿಯ ವಿಧಾನದಿಂದ ಈ ಕ್ರಿಮಿನಾಶಕ

ತರಕಾರಿಗಳು ಬೆಂಡೆಕಾಯಿ ಜವಳಿಕಾಯಿ ಎಲ್ಲ ಮಾಡಿದ್ದೀವಿ. ಸಾಕಾಗೋಷ್ಟು ಬಂದಿದೆ ನಮಗೆ ಜವಳಿಕಾಯಿ ಬೆಂಡೆಕಾಯಿ. ಈಗಲೂ ಕೂಡ ನಮಗೆ ಚನ್ನಗಿರಿ ಮಾರ್ಕೆಟು ಮತ್ತು ದಾವಣಗೆರೆ ಮಾರ್ಕೆಟಲ್ಲಿ ಯಾವಾಗ ತರಕಾರಿ ತರ್ತೀರಾ ಅಂತ ಕೇಳುವಷ್ಟು ಮಟ್ಟಕ್ಕೆ ತುಂಬ ಚೆನ್ನಾಗಿ ಬೆಳೆದಿದ್ದೀವಿ. ಅದರ ನೆಕ್ಸ್ಟು ಉದ್ದು, ತೊಗರಿ, ಹೆಸರು ಈ ಥರದಂಥ ಬೇಳೆಕಾಳುಗಳನ್ನ ಮತ್ತು ಕಡಲೆ ಇಷ್ಟನ್ನು ಮನೆ ಪರ್ಪಸ್ಗೂ ಬೆಳ್ಕೊಂಡು ಮತ್ತೆ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಕೊಟ್ಟಿದ್ದೀವಿ. ಮೂಲಂಗಿ ಒಂದು ತುಂಬ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮೂಲಂಗಿ ಅದು 1-1.5 ಅಡಿ ತನಕ ಉದ್ದ ಮತ್ತೆ ಡಯಾಮೀಟರ್ ಕೂಡ ತುಂಬ ದೊಡ್ಡದಾಗಿ ಬಂದಿತ್ತು. ಅದು ನೋಡಿದ್ರೆ ಬಲ್ತಿದೆಯೇನೋ ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮೂಲಂಗಿ. ಮತ್ತೆ ಕ್ಯಾರೆಟ್ ಕೂಡ ಹಾಕಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲಾ ತರ ತರಕಾರಿನೂ ಟೆಸ್ಟ್ ಮಾಡಿ ಟ್ರೈ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ. ಈಗ ಈ ಕೃಷಿ ಜೊತೆಗೆ ಈ ತರಕಾರಿ ಬೆಳೆಗಳನ್ನು ಬೆಳೀತೀರ, ಸಾಕಷ್ಟು ಜನ ಕೃಷಿಕರೇನಂತಾರೆ ಈ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ಕೃಷಿ ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಅಂತ. ಅಂತಂದ್ರಲ್ಲಿ ನಿಮ್ಗೆ ಎಲ್ಲ ಕಾರ್ಮಿಕರು ಸಿಗ್ತಾರ, ನೀವೆಲ್ಲ ಯಾವ ರೀತಿ ಸಮಸ್ಯೆನ ಬಗೆಹರಿಸ್ತಾ ಇದ್ರಿ? ಖಂಡಿತ ಸರ್, ಇದು ತುಂಬಾ ಈಸಿ ಆದಂತ ಒಂದು ಕೆಲಸ ನನಗೆ ಕೇಳಿದ್ರೆ. ಏನಾಗುತ್ತೆ ಈಗ ನಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಮ್ಮ ತೋಟದಲ್ಲಿ ಪಕ್ಕಕ್ಕೆ ಇನ್ನೊಬ್ರು ತೋಟ ಇದೆ. ಅವ್ರೇನ್ ಮಾಡ್ತಾರೆ, ಕೂಲಿಯವ್ರನ್ನ ಕರೆಸ್ತಾರೆ, ಅವ್ರಿಗೆ ಮಧ್ಯಾಹ್ನ ಒಂದು ಊಟ ಕೊಡೋದಿಲ್ಲ, ಒಂದು ಉಪಚಾರ ಇರೋದಿಲ್ಲ. ಈಗ ಯಾರೇ ಆಗಲಿ ಒಬ್ರು ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಮಧ್ಯಾಹ್ನ ಬಿಸಿಲಲ್ಲಿ ಒಂದು ಮಜ್ಜಿಗೆನೋ ಅಥವಾ ಒಂದು ಊಟನೋ ಏನೋ ಒಂದು ಕೊಡಬೇಕಾಗತ್ತೆ. ಈಗ ಯಾಕೆಂದ್ರೆ ನಮ್ಮ ಕೆಲಸ ಮಾಡಿಸ್ಕೊಡೋಕ್ಕಂತ ಬಂದಿರ್ತಾರೆ ಅವರು. ಈಗ ಏನಾಗುತ್ತೆ ಅಂಥ ಜಾಗಗಳಿಗೆ ಏನು ಮಾಡ್ತಾರೆ, ಕೂಲಿಗೆ ಬಂದಿರೋವಂಥವ್ರು ಬೆಳಗ್ಗೆ 9:30-10 ಬರಬೇಕಾದ್ರು 10:30-11 ಬರ್ತಾರೆ, ಸಾಯಂಕಾಲ 4:00-4:30 ಹೊರಟು ಬಿಡ್ತಾರೆ. ಅವರಿಗೂ ಕೂಡ ಅದೇ 350 ರೂಪಾಯಿ ಕೂಲಿನೇ ಕೊಡ್ತಾರೆ, ಕರೆಕ್ಟಾ? ಅದೇ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ತಂದೆ ತಾಯಿಯವರು ಬೆಳೆಸ್ಕೊಂಬಂದಿರೋ ಪದ್ಧತಿ ಅಂದ್ರೆ, ಬೆಳಗ್ಗೆ 9:30 ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ನಮ್ಮ ತೋಟಕ್ಕೆ. ಬಂದವರಿಗೆ ನಾವು 1:30-2 ಅಷ್ಟೊತ್ತಿಗೆ ಊಟಕ್ಕೆ ಕರಿತೀವಿ. ನಾವೇ ಬಿಸಿ ಬಿಸಿಯಾದಂತ ಅಡುಗೆನ ಮಾಡಿರ್ತೀವಿ. ಕೂಲಿಯವರು ಅಂತ ಕರೆಯಕ್ಕೆ ನನಗೆ ಇಷ್ಟಪಡಲ್ಲ, ಮನೆ ಕೆಲಸಕ್ಕೆ ಅಂತ ಬಂದಿರ್ತಾರಲ್ಲ, ಊಟಕ್ಕೆ ಕೊಡ್ತೀವಿ. ಊಟ ಕೊಟ್ಟ ಮೇಲೆ ಅವರು ಸಾಯಂಕಾಲ 4:00-4:30 ಅಷ್ಟೊತ್ತಿಗೆ ಒಂದು ನಮ್ಮ ತೋಟದಲ್ಲೇ ಬೆಳೆದಿರೋ ಯಾವ್ದಾರು ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಕಾಫಿ ಅಥವಾ ಟೀ ಯಾವ್ದಾದ್ರು ಇಷ್ಟು ಕೊಡ್ತೀವಿ. ಇದರಿಂದ ನನಗೆ 6-7 ತನಕ ಕೆಲಸ ಮಾಡ್ತಾರೆ ನನಗೆ. ಅದು ಎಷ್ಟು ಡಿಫ್ರೆನ್ಸ್ ಅಂದ್ರೆ, ಬೆಳಗ್ಗೆ 1 ಸಾಯಂಕಾಲ 2 3 ಎಕ್ಸ್ಟ್ರಾ ಕೆಲಸ ಆಯ್ತು, ಅಲ್ಲಿಗೆ ಅರ್ಧ ದಿನದ ಕೂಲಿ. ಸೊ ನಾನು 350 ರೂಪಾಯಿನಲ್ಲಿ ಪ್ಲಸ್ 30 ರೂಪಾಯಿ ಒಬ್ಬೊಬ್ಬರಿಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಿರ್ಬೋದು ನಾನು, ಕರೆಕ್ಟಾ? 380 ರೂಪಾಯಿಗೆ ನನಗೆ 1.5 ದಿನದ ಕೂಲಿ ಸಿಗುತ್ತೆ, ಅಷ್ಟು ಕೆಲಸ ಸಿಗುತ್ತೆ ನನಗೆ. ಸೊ ಈ ತರ ಏನು ಅದು ಆಸೆ ತೋರಿಸೋದು ಅಂತ ಅಲ್ಲ, ನಾವು ಮಾಡ್ಬೇಕಾಗಿರೋ ಅದು ಜವಾಬ್ದಾರಿ. ಅದು ಚೆನ್ನಾಗಿ ನೋಡ್ಕೊಳ್ತೀವೋ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಖಂಡಿತ ಇನ್ನೊಂದ್ ದಿವಸ ಕರೆದ್ರೆ ಬರ್ತಾರೆ, ನಾವು ಒಬ್ರು ಕರೆದ್ರೆ 4 ಬರೋ ತರ ಇರಬೇಕು. ಈಗ ಯುವಕರಲ್ಲಿ ಈಗ ಕೃಷಿ ಕಡೆಗೆ ಆಸಕ್ತಿ ಕಡಿಮೆ ಆಗಿದೆ, ಅಂತವರಲ್ಲಿ ಆಸಕ್ತಿ ಹೆಚ್ಚಿಸ್ಕೋಬೇಕು ಈ ಕೃಷಿ ಕಡೆಗೆ ಅಂದ್ರೆ ಯಾವ ತರ ಮಾಡ್ಬೇಕು ಅಂತ? ಹೌದು ಸರ್, ಈಗ ಹೆಂಗೆ ಅಂದರೆ, ಈಗ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಇದ್ದಾರೆ, ಅವರಿಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ದುಡ್ಡು ಇದೆ, ಜಾಗ ಇದೆ, ಆದರೆ ಅವ್ರಿಗೆ ಒಂದು ಬೇಸಿಕ್ ಐಡಿಯಾ ಇಲ್ಲ. ಸೊ ಅಂಥವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಮನೇಲಿ ಒಂದು 4 ಕುಂಡ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಗಿಡಗಳು ಬೆಳೆಸಿ ತರಕಾರಿ ಬೆಳೀರಿ. ಬರೀ ಫಸ್ಟ್ ನೀವು ಮೆಂತೆ ಸೊಪ್ಪಿನ ಬೀಜ ಮನೇಲಿ ಎಂಥವ್ರ ಮನೆಗಾದರೂ ಮೆಂತೆ ಬೀಜ ಇದ್ದೇ ಇರುತ್ತೆ ಅಥವಾ ಕೊತ್ತಂಬರಿ ಬೀಜ ಇದ್ದೇ ಇರುತ್ತೆ, ಸ್ಟಾರ್ಟಿಂಗ್ ನೀವು ಅದನ್ನು ಬೆಳೀರಿ. ಅದನ್ನ ಬೆಳೆದಾಗ ನಿಮಗೊಂದು ಖುಷಿ ಸಿಗುತ್ತಲ್ಲ, ಆ ಖುಷಿನೇ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತೆ. ಅದು 4 ಪಾಟಿಂದ 40 ಎಕರೆ ಮಾಡೋಷ್ಟು ಕ್ಯೂರಿಯಾಸಿಟಿ ಅಲ್ಲಿ ಸ್ಟಾರ್ಟ್ ಆಗಬೇಕು, ಆ ಥರ ಅಂತ ನಾನು ಹೇಳ್ತೀನಿ. ಈಗ ನೀವು ಒಂದು ಸಾಲಲ್ಲಿ 2 ಬೆಳೆ ಬೆಳಿಬೇಕು ಅಂತ ಅಂದ್ರೆ, ಅದು ಒಂದು ಸಾಲಲ್ಲಿ 2 ಬೆಳೆ ಬೆಳೆಯೋದಂದ್ರೆ ಯಾವ ತರ, ಅದು ಯಾವ ಯಶಸ್ವಿ ಆಗುತ್ತಂತ? ಹಾ ಸರ್, ಈಗ ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ತೊಗರಿ ಮತ್ತೆ ಉದ್ದು ಹೆಸರು ಹಾಕಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ, ನಾರ್ಮಲಿ ನಮಗೆ ಕೆಲ್ಸಕ್ಕೆ ಬರೋರು ಇಲ್ಲ ತೊಗರಿನೇ ಸಪರೇಟ್ ಮಾಡಬೇಕು, ಉದ್ದು ಸಪರೇಟ್ ಹಾಕ್ಬೇಕು, ಹೆಸರು ಸಪರೇಟ್ ಹಾಕ್ಬೇಕು, ಈ ತರ ಪದ್ಧತಿನೇ ನಾವೆಲ್ಲ ಮುಂಚೆಯಿಂದನು ಮಾಡ್ಕೊಂಡ್ಬಂದಿರೋದು, ಇದೇ ತರಾನೇ ಮಾಡಬೇಕು, ಇಲ್ಲ ಅಂದ್ರೆ ಅದು ಬೆಳೆ ಬರೋದಿಲ್ಲ ಅಂತ. ಸರಿ ಆಯ್ತು, ನಾನು ನೋಡೋಣ, ಈ ಸತಿ ಬೆಳೆ ಬರ್ಲಿಲ್ಲದ್ರು ಪರವಾಗಿಲ್ಲ, ಈ ಸತಿ ಈ ತರ ಮಾಡಿ ನೋಡೋಣ ಅಂತ. ಏನ್ ಮಾಡಿದ್ವಿ, 1 ಎಕರೆ ಭಾಗ ಮಾಡಿಕೊಂಡು 1 ತೊಗರಿ ಮತ್ತು ಹೆಸರು, 1 ತೊಗರಿ ಮತ್ತೆ ಉದ್ದು ಮಿಕ್ಸ್ ಮಾಡಿ ಬಿತ್ತಿದ್ವಿ. ಅಂದ್ರೆ ಮಿಕ್ಸ್ ಮಾಡಿ ಅಂದ್ರೆ ಸಾಲ್ ಮಾಡ್ತೀವಲ್ಲ, ಫಸ್ಟ್ ಉದ್ದು ಬಿತ್ತು ಬಿಡೋದು, ಮಾಮೂಲಿ ಉದುರ್ಸ್ಕೊಂತ ಹೋಗೋದು, ಆಮೇಲೆ 1 ದಾಯಕ್ಕೆ ತೊಗರಿನ ಬಿತ್ತೋದು, ಈ ತರ ಮಾಡಿದ್ವಿ. ಸೊ ಒಂದೇ ಸಾಲಲ್ಲಿ 2 ಬೆಳೆನೂ ಬರೋ ತರ, ಯಾಕೆಂದ್ರೆ ಉದ್ದು ಹೆಸರು ನಮಗೆ 45-50 ಬಂದ್ಬಿಡುತ್ತೆ. ಸೊ ಆ ಬಂದದ್ದನ್ನ ಅಷ್ಟೊತ್ತ ತನಕ ಇನ್ನು ತೊಗರಿ ಇನ್ನೂ 2 ಅಷ್ಟು ಹೈಟ್ ಇರುತ್ತೆ. ಸೊ ಉದ್ದು ಹೆಸರು ತಗೊಳೋದ್ರೊಳಗೆ ತೊಗರಿ ಅಷ್ಟು ಮಟ್ಟಿಗೆ ಬಂದಿರುತ್ತೆ, ಆಮೇಲೆ ಇದ್ರ ಎಲೆ ಏನು ಉದುರಿರುತ್ತಲ್ಲ ಆ ಎಲೆ ದರ್ಗು ಮತ್ತೆ ಕಂಪೋಸ್ಟ್ ಆಗ್ಬಿಡುತ್ತೆ. ಸೊ ನಮಗೆ ತೊಗರಿನೂ ಡಬಲ್ ಇಳುವರಿ ಬರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಕಂಡುಕೊಂಡಿರೋದು. ಅದಕ್ಕೆ ನಾನು ರೈತರಿಗೆ ಏನು ಹೇಳ್ತೀನಿ ಅಂದ್ರೆ, ನೆಕ್ಸ್ಟ್ ಬಿತ್ತುವಾಗ ಇದೊಂದು ಎಕ್ಸ್ಪೆರಿಮೆಂಟು, ನೀವು ಸ್ಟಾರ್ಟಿಂಗ್ ನಲ್ಲೇ ಅಷ್ಟು ಮಾಡಿ ಅಂತ ಹೇಳಲ್ಲ, 4 ಇದನ್ನ ಮಾಡಿ ನಿಮಗೆ ಅನುಕೂಲ ಅನ್ನಿಸ್ತು ಚೆನ್ನಾಗಿ ಬಂದಿದೆ ಅನ್ನಿಸ್ತು ಅಂದಾಗ ನೀವು ಪೂರ್ತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಪ್ರತಿ ದಿವಸ ಒಂದು ಬೀಜ ಬಿತ್ತೋದ್ರಿಂದ ನಮಗೆ ಮುಂದೆ ತುಂಬಾ ಅನುಕೂಲ ಆಗುತ್ತೆ.

ಒಕ್ಕಳವನ್ನ ಸೆರೆಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಾಲಕ್ಕೆ ಹೋಗೌನೆ ಮಳೆ ರಾಜ. ಹೋಯ್ತು ಅಂತ ಮಳೆ ರಾಯನ ಬೈಬೇಡ, ಮಳೆ ಹೋಯ್ತು ಅಂತ ಮಳೆ ರಾಯನ ಬೈಬೇಡ. ಒಕ್ಕಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು, ಒಕ್ಕಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಾಲಕ್ಕೆ ಹೋ